ಮಣ್ಣಿನಲ್ಲಿರ್ತಕ್ಕಂಥ ಇಂಗಾಲ ಹಾಗೆಯೇ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಮತೋಲನ ರೀತಿಯಲ್ಲಿದ್ದರೆ ಆ ಮಣ್ಣು ಒಂದು ಉತ್ತಮ ಮಣ್ಣಾಗಿ ಪರಿವರ್ತನೆ ಆಗ್ತದೆ. ಆ ಮಣ್ಣಿನಲ್ಲಿ ಎಲ್ಲ ರೀತಿಯ ಬೆಳೆಗಳನ್ನು ಕಡಿಮೆ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿ ಬೆಳೀಲಿಕ್ಕೆ ತುಂಬ ಯೋಗ್ಯವಾಗಿರ್ತದೆ. ಹಾಗಿದ್ದರೆ ಮಣ್ಣಿನಲ್ಲಿ ಪ್ರಮುಖವಾಗಿ ಇವತ್ತು ನಾವು ಹೊರಟಿರತಕ್ಕಂಥದ್ದು ಇಂಗಾಲ. ಈ ಇಂಗಾಲ ಯಾಕೆ ಬೇಕು ಮಣ್ಣಿನಲ್ಲಿ? ನೋಡಿ, ಇಂಗಾಲ ಅಂತಕ್ಕಂಥದ್ದು ಇದು ಬಯಾಲಾಜಿಕಲ್ ಕಾರ್ಬನ್ ಅಥವಾ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಅಂತೀವಿ. ಆ ಆರ್ಗ್ಯಾನಿಕ್ ಕಾರ್ಬನ್ ಮಣ್ಣಿನಲ್ಲಿ ಶೇಕಡಾ 1% ಮಣ್ಣಿನಲ್ಲಿ ನೀರು ಹಿಡಿದಿಟ್ಕೊಡ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತದೆ. ಮಣ್ಣಿನಲ್ಲಿ ಕಣರಚನೆಗಳು ಚೆನ್ನಾಗಾಗ್ತದೆ. ಮಣ್ಣಿನಲ್ಲಿ ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ, ಮಣ್ಣಿನಲ್ಲಿ ಒದಗಿಸ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತದೆ. ಮಣ್ಣಿನಲ್ಲಿ ಜೀವ ವೈವಿಧ್ಯತೆ, ಜೈವಿಕ ಕ್ರಿಯೆಗಳು ಹೆಚ್ಚಾಗ್ತವೆ. ಹಾಗೆಯೇ ಮಣ್ಣಿನಲ್ಲಿರ್ತಕ್ಕಂತಹ ಏನು pH ಅಥವಾ ರಸಸಾರ ಅಂತೀವಿ, ಆ ರಸಸಾರ ಸಮತೋಲನದಲ್ಲಿ ಇರ್ತದೆ. ಜೊತೆಯಲ್ಲಿ ನಾವು ಯಾವುದಾದ್ರೂ ರಸಗೊಬ್ಬರಗಳನ್ನು ಜಮೀನಿಗೆ ಹಾಕಿದಾಗ ಆ ರಸಗೊಬ್ಬರಗಳು ಪೋಲಾಗದೇ ಇರೋ ಹಾಗೆ ಹಿಡಿದಿಟ್ಕೊಂಡು ಬೆಳೆಗೆ ಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಒದಗಿಸ್ಲಿಕ್ಕೆ ಈ ಸಾವಯವ ಇಂಗಾಲ ಕೆಲಸವನ್ನು ಮಾಡ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಸಹಿತ ಗಮನಿಸಬೇಕು, ಬೆಳೆ ತುಂಬ ಚೆನ್ನಾಗಿ ಬೆಳೀಬೇಕು ಅಂದರೆ ಶೀತ ಆದರೂ ಚೆನ್ನಾಗಿ ಬೆಳೆಯೋದಿಲ್ಲ ಅಥವಾ ಮಣ್ಣಿನ ಉಷ್ಣಾಂಶ ಜಾಸ್ತಿ ಆದರೂ ಸಹಿತ ಚೆನ್ನಾಗಿ ಬೆಳೆಯೋದಿಲ್ಲ. ಅದಕ್ಕೋಸ್ಕರ ಮಣ್ಣಿನ ಉಷ್ಣತೆಯನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಈ ಸಾವಯವ ಇಂಗಾಲ ಕೆಲಸವನ್ನು ಮಾಡ್ತದೆ. ದಯಮಾಡಿ ಎಲ್ಲರೂ ಸಹಿತ ನಾವು ಇಂಗಾಲವನ್ನು ಮಣ್ಣಿನಲ್ಲಿ ಉಳಿಸೋಣ, ಬೆಳೆಸೋಣ, ಅದರ ಮುಖಾಂತರ ಮುಂದಿನ ಪೀಳಿಗೆಗೆ ಉತ್ತಮ ಜಮೀನನ್ನು ಬಿಟ್ಕೊಡೋಣ. This message is from UNESCO in collaboration with Akashvani. Climate and education. Education plays a crucial role in tackling climate change by raising awareness and promoting sustainable behaviors. Schools build climate knowledge and adaptation skills. However, climate change also disrupts education through extreme weather events that close schools and displace students, causing learning loss. Poverty, exacerbated by climate impacts, limits school attendance, especially for poor children. Strengthening education systems to withstand climate impacts is essential. Did you know? In 2019, only 53% of young people worldwide completed secondary school. ಪರಾಗಕ್ಕೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕು ಡಿಂಕಾ ಗ್ರಾಮದ ಕೃಷಿಕರಾದ ಡಿಎನ್ ಹರ್ಷ ಅವರು ಲೇಖನವನ್ನ ಬರೆದು ಕಳಿಸಿದ್ದಾರೆ. ಲೇಖನದ ಶೀರ್ಷಿಕೆ ರೈತ ಉತ್ಪಾದಕ ಕಂಪನಿ ಮತ್ತು ಶ್ರೀಕಾಂತ ಕುಂಬಾರ. ಕೃಷಿಕ ತಾನು ಬೆಳೆದ ಕೃಷಿ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ನೇರವಾಗಿ ಮಾರಾಟ ಮಾಡಿ ತನ್ನ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳಬೇಕು ಎಂಬ ದೃಷ್ಟಿಯಿಂದ ಕೇಂದ್ರ ಸರ್ಕಾರ 8 ವರ್ಷಗಳಿಂದ ಸಾವಿರಾರು ರೈತ ಉತ್ಪಾದಕ ಕಂಪನಿಗಳನ್ನು ತೆರೆಯಲು ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಸರ್ಕಾರದ ವತಿಯಿಂದ ಸಿಕ್ಕ ಸೌಲಭ್ಯಗಳನ್ನು ಬಳಸಿಕೊಂಡು ಮಾದರಿ ಎನ್ನುವ ಗೋಲ್ಡನ್ ಸ್ಪೈಸ್ ರೈತ ಉತ್ಪಾದಕ ಕಂಪನಿ ಕಟ್ಟಿರುವ ಶ್ರೀಕಾಂತ ಕುಂಬಾರರು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮುಗಳಕೊಡ ಗ್ರಾಮದವರು. ಬಾಲ್ಯದಿಂದ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದ ಶ್ರೀಕಾಂತ್ ಅವರು ತಮ್ಮ ಓದು ಮುಗಿದ ಮೇಲೆ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡು ಕೃಷಿ ಉದ್ಯಮಿ ಆಗಿದ್ದಾರೆ. ದಶಕಗಳ ಹಿಂದೆ ರಾಸಾಯನಿಕ ಕೃಷಿಯಲ್ಲಿ ತೊಡಗಿಸಿಕೊಂಡು ಅಲ್ಲಿನ ಹೆಚ್ಚಿನ ಖರ್ಚು ಅಡ್ಡ ಪರಿಣಾಮಗಳಿಂದ ಬೇಸತ್ತು ಕಳೆದ 12 ವರ್ಷಗಳಿಂದ ಸಂಪೂರ್ಣವಾಗಿ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ 12 ಎಕರೆಯಲ್ಲಿ ಕಬ್ಬು, ಅರಿಶಿಣ, ಸೋಯಾಬೀನ್, ಹೆಸರು, ಅಲಸಂದೆ, ಗೋಧಿ, ಜವೆಗೋಧಿ, ಈರುಳ್ಳಿ, ಬೆಳ್ಳುಳ್ಳಿ, ಬಣ್ಣದ ದೇಸಿ ಗೋವಿನ ಜೋಳ, ವಿವಿಧ ಕಾಯಿಪಲ್ಲೆ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಪಶುಸಂಗೋಪನೆ, ಜೇನು ಸಾಕಾಣಿಕೆಯನ್ನು ಮಾಡುತ್ತಾ ಇದ್ದಾರೆ. ತಾವು ಬೆಳೆದ ಕಬ್ಬಿನಿಂದ ಸಾವಯವ ಬೆಲ್ಲ, ಕಾಕಂಬಿ, ಜೋನಿ ಬೆಲ್ಲ, ಹರಳು ಬೆಲ್ಲ, ಪುಡಿ ಬೆಲ್ಲ, ಅಚ್ಚು ಬೆಲ್ಲ, ಆಯುರ್ವೇದಿಕ್ ಬೆಲ್ಲ ತಯಾರಿಸುತ್ತಾ ಇದ್ದು ತಾವು ಬೆಳೆಯುವ ಅರಿಶಿಣವನ್ನು ಸೋಲಾರ್ ಡ್ರೈಯರ್ನಲ್ಲಿ ಒಣಗಿಸಿ ಪುಡಿ ಮಾಡಿ ಉತ್ತಮ ಪ್ಯಾಕಿಂಗ್ ಮೂಲಕ ಅನೇಕ ಗ್ರಾಹಕರಿಗೆ ತಲುಪಿಸುವ ನೇರ ಮಾರಾಟ ವ್ಯವಸ್ಥೆಯನ್ನು ಕೆಲ ವರ್ಷಗಳಿಂದ ಮಾಡಿಕೊಂಡು ಬರುತ್ತಾ ಇದ್ದಾರೆ. 7 ವರ್ಷಗಳ ಹಿಂದೆಯೇ ರೈತ ಉತ್ಪಾದಕ ಸಂಸ್ಥೆಗಳ ಮಹತ್ವ ಮತ್ತು ಅನುಕೂಲಗಳ ಬಗ್ಗೆ ಅರಿತಿದ್ದ ಶ್ರೀಕಾಂತ್ ಕುಂಬಾರರು ಒಬ್ಬನೇ ಎಲ್ಲವನ್ನೂ ಮಾಡಲು ಹೊರಡುವುದಕ್ಕಿಂತ ಸಮಾನ ಮನಸ್ಕ ಕೃಷಿಕರ ಜೊತೆ ಸೇರಿ ತಮ್ಮದೇ ಸ್ವಂತ ಕಂಪನಿ ತೆರೆದು ತಾವು ಬೆಳೆದ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರುವುದು ಉತ್ತಮ ಎಂಬುದನ್ನು ಕಂಡುಕೊಂಡಿದ್ದರು. ಕಳೆದ ವರ್ಷ ಸಮಾನ ಮನಸ್ಕ ಕೃಷಿಕರ ಜೊತೆಗೂಡಿ ನಬಾರ್ಡ್ ನೆರವಿನಿಂದ ಗೋಲ್ಡನ್ ಸ್ಪೈಸ್ ರೈತ ಉತ್ಪಾದಕ ಕಂಪನಿ ಶುರು ಮಾಡಿದ್ದು ಮುಗಳಕೊಡ ಗ್ರಾಮದ ನೂರಾರು ಕೃಷಿಕರಿಗೆ ಅನುಕೂಲವಾಗಿದೆ. ಅರಿಶಿಣವನ್ನು ಗೋಲ್ಡನ್ ಸ್ಪೈಸ್ ಎಂದು ಕರೆಯುತ್ತಾರೆ. ಆ ಕಾರಣದಿಂದ ತಮ್ಮ ಎಫ್ಪಿಒಗೆ ಗೋಲ್ಡನ್ ಸ್ಪೈಸ್ ರೈತ ಉತ್ಪಾದಕ ಕಂಪನಿ ಎಂದು ಹೆಸರು ಇಟ್ಟು ನೋಂದಣಿ ಮಾಡಿಸಿ ಕಳೆದ ವರ್ಷ 1.5 ಕೋಟಿ ವ್ಯವಹಾರ ಮಾಡಿದರೆ ಈ ವರ್ಷದ ವಹಿವಾಟು 3 ಕೋಟಿ ದಾಟಿದ್ದು 12 ಲಕ್ಷ ಲಾಭ ಗಳಿಸಿರುವುದು ವಿಶೇಷ. ಇಲ್ಲಿ ಕೃಷಿಗೆ ಉಪಯೋಗವಾಗುವ ಉತ್ತಮ ಗುಣಮಟ್ಟದ ಉಪಕರಣ ಸಲಕರಣೆಗಳನ್ನು ರಿಯಾಯಿತಿ ಬೆಲೆಗೆ ಕೊಡುವ ವ್ಯವಸ್ಥೆ ಕೂಡ ಮಾಡಲಾಗಿದೆ. 1 ಕ್ವಿಂಟಾಲ್ ಅರಿಶಿಣಕ್ಕೆ ಮಾರುಕಟ್ಟೆ ಬೆಲೆಗಿಂತ 800 ರೂಪಾಯಿ ಹೆಚ್ಚಿನ ಬೆಲೆ ಸಿಕ್ಕಿರುವುದು ಮತ್ತು ತಮ್ಮ ಹಳ್ಳಿಯಲ್ಲಿಯೇ ಅರಿಶಿಣ ಮಾರಾಟ ಆಗುತ್ತಾ ಇರುವುದನ್ನು ಕಂಡು ಕಳೆದ ವರ್ಷ ಈ ಹೊಸ ಕಂಪನಿಗೆ ಹೇಗೆ ಅರಿಶಿಣ ಕೊಡುವುದು ಎಂದು ಹಿಂಜರಿಯುತ್ತಾ ಇದ್ದ ಕೃಷಿಕರು ಇಂದು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ತಾವು ಬೆಳೆದ ಅರಿಶಿಣ ಕೊಟ್ಟಿದ್ದು ಹೆಚ್ಚಿನ ವಹಿವಾಟು ನಡೆಸುವಂತೆ ಆಗಿದೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಕಾಟ ಇಲ್ಲ. ಎಲ್ಲವೂ ರೈತರೇ ಸೇರಿಕೊಂಡು ನಡೆಸುವ ಕಂಪನಿಯ ಮೂಲಕ ಆಗುವುದರಿಂದ ಉತ್ತಮ ಬೆಲೆ ಕಂಡುಕೊಳ್ಳಲು ಸಾಧ್ಯವಾಗಿದೆ. ಮುಂದಿನ ವರ್ಷಗಳಲ್ಲಿ ತಮ್ಮದೇ ಕಂಪನಿಯಿಂದ ಪ್ರೊಸೆಸಿಂಗ್ ಯೂನಿಟ್ ಪ್ರಾರಂಭ ಮಾಡಿ ಮೌಲ್ಯವರ್ಧನೆ ಮಾಡುವ ನಿಟ್ಟಿನಲ್ಲಿ ಕಾರ್ಯಮಗ್ನರಾಗಿದ್ದಾರೆ ಶ್ರೀಕಾಂತ್ ಕುಂಬಾರ ಅವರು. ಇವರನ್ನ ಸಂಪರ್ಕ ಮಾಡಬೇಕು ಅಂತ ಅಂದರೆ ಇವರ ಮೊಬೈಲ್ ಸಂಖ್ಯೆ 9740813888. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9740813888. ಮತ್ತಷ್ಟು ಮಾಹಿತಿಯ ಮಧುವಿನೊಂದಿಗೆ ಕೃಷಿಕರ ಯಶೋಗಾಥೆಯ ಝೇಂಕಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪರಾಗ ಪರಾಗ ಬೇಸಾಯದ ಬದುಕು ಸರಾಗ ಬಾನುಲಿ ಸರಣಿ ಕೇಳಿದಿರಿ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಬಳ್ಳಿಯ ಹಿಕ್ಕೆ ಆನಂದದ ಬುಕ್ಕೆ ಅರೆ ಅರಳಿದ ಮುಕ್ಕೆ ಮಲಗೋ ಮಲಗೋ. ರೈತ ಬಾಂಧವರೇ, ಈಗ ಕೆಎಸ್ ನಿಸಾರ್ ಅಹಮದ್ ವಿರಚಿತ ಒಂದು ದೇಶಭಕ್ತಿ ಗೀತೆಯನ್ನ ಕೇಳೋಣ. ಶಕಗಳೈದರ ದುರ್ಗಮ ಪಥದಲ್ಲಿ ವನಗಿರಿ ಕಂದರ ಬಯಲು ಮಲೆ ದಶಕಗಳೈದರ ದುರ್ಗಮ ಪಥದಲ್ಲಿ ವನಗಿರಿ ಕಂದರ ಬಯಲು ಮಲೆ ದಾಟುತ್ತ ಬಂದಿದೆ ನಸು ಕಳೆ ಗುಂಡದೆ ಚಿನ್ನದ ಬಸಗೆಗೆ ನಾಡ ಹೊಳೆ ದಾಟುತ್ತ ಬಂದಿದೆ ನಸು ಕಳೆ ಗುಂಡದೆ ಚಿನ್ನದ ಬಸಗೆಗೆ ನಾಡ Thank you. ನಾಡಿನ ಹೆಕ್ಕುರಿ ಅಭ್ಯುದಯ ಸಕಲರ ದುಡಿತದ ತುಡಿತದ ಕಡೆಗಿದೆ ನಾಡಿನ ಹೆಕ್ಕುರಿ ಅಭ್ಯುದಯ ದಶಕಗಳೈದರ ದುರ್ಗಮ ಪಥದಲ್ಲಿ ವನಗಿರಿ ಕಂದರ ಬಯಲು ಮಲೆ ದಾಟುತ್ತ ಬಂದಿದೆ ನಸು ಕಡೆ ಗುಂದದೆ ಚಿನ್ನದ ಬಸಗೆಗೆ ನಾಡ ಹೊಳೆ ಐದರ ದುರ್ಗಮ ಪಥದಲ್ಲಿ ವನಗಿರಿ ಕಂದರ ಬಯಲು ಮಲೆ ದಾಟುತ್ತ ಬಂದಿದೆ ನಸು ಕಳೆ ಗುಂದದೆ ಚಿನ್ನದ ಬಸಗೆಗೆ ನಾಡ ಹೊಳೆ ನೆಲಕ್ಕಿದೆ ನೂರಾನೆ ಬಲ ದಶಕಗಳೈದರ ದುರ್ಗಮ ಪಥದಲ್ಲಿ ವನಗಿರಿ ಕಂದರ ಬಯಲು ಮಲೆ ದಾಟುತ್ತ ಬಂದಿದೆ ನಸು ಕಳೆ ಗುಂದದೆ ಚಿನ್ನದ ಬಸಗೆಗೆ ನಾಡ ಹೊಳೆ ಸ್ವಾರ್ಥದ ಶುತ್ರಗುಳ ದಶಕಗಳೈದರ ದುರ್ಗಮ ಪಥದಲ್ಲಿ ವನಗಿರಿ ಕಂದರ ಬಯಲು ಮಲೆ ದಾಟುತ್ತ ಬಂದಿದೆ ನಸು ಕಳೆ ಗುಂದದೆ ಚಿನ್ನದ ಬಸಗೆಗೆ ನಾಡ ಹೊಳೆ ಚಿನ್ನದ ಬಸಗೆಗೆ ನಾಡ ಹೊಳೆ ಚಿನ್ನದ ಬಸಗೆಗೆ ಇನ್ನು ಮುಂದೆ ಕೇಳೋಣ ವೃಂದಗಾನದಲ್ಲಿ ವಿ ಸೀತಾರಾಮಯ್ಯ ಅವರು ರಚಿಸಿರುವ ಒಂದು ದೇಶಭಕ್ತಿ ಗೀತೆ ಭಾಗ್ಯ ತಾರೆ ನಡೆಯುತ್ತಿದೆ ಮುಂದೆ ಚಿಪ್ಪ ನೊಡೆದು ಅದು ಮುಂದೆ ನಡೆಯುತ್ತಿದೆ, ಘೋರ ಮುತ್ತಿನಂತೆ ತೆರೆದು ಭೂರಿ ರತ್ನವಾಗುತ್ತಿದೆ. ಮುಗಿಲ ಕಪ್ಪು ಚಿಪ್ಪ ನೊಡೆದು ಅದು ಮುಂದೆ ನಡೆಯುತ್ತಿದೆ.